ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಇದೆ. ಇದನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ರಾಮನಗರ ಗ್ರಾಮದ ಹಿರಿಯ ರೈತರಾದ ಅಭಿಮನ್ಯು ಸುಧಾಮ ಶ್ರೀರಾಮ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಹಿರಿಯ ರೈತರಿದ್ದಾರೆ. ಅಫ್ಜಲ್ಪುರ ತಾಲೂಕು ರಾಮನಗರ ಗ್ರಾಮದ ಅಭಿಮನ್ಯು ಸುಧಾಮ್ ಶ್ರೀರಾಮ್ ಅವರು ಇವತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವರಿದ್ದಾರೆ. ಅಭಿಮನ್ಯು ಶ್ರೀರಾಮ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ತಾವು ಕಳೆದ ಸುಮಾರು 40-45 ವರ್ಷಗಳಿಂದ ಒಕ್ಕಲತನದೊಳಗೆ ತೊಡಗಿಸಿಕೊಂಡಿದ್ದೀರಿ. ಇಡೀ ಜೀವನ ತಮ್ಮದು ಒಕ್ಕಲತನಕ್ಕೆ ಸಮರ್ಪಿತವಾದಂತಹದ್ದು. ತಮ್ಮ ಹಿರಿಯರಿಂದ ಬಂದಂತಹ ಒಂದು 40 ಎಕರೆ ಜಮೀನೇನದ, ಆ ಜಮೀನಿನೊಳಗೆ ತಾವು ಹಣ್ಣಿನ ಗಿಡಗಳನ್ನು ಬೆಳೀತಾ ಇದ್ದೀರಿ. ಬಾಳೆಹಣ್ಣು, ನಿಂಬೆನ್ರಿ, ದ್ರಾಕ್ಷಿ, ಉಳ್ಳಾಗಡ್ಡಿ ಮತ್ತು ಉಳಿದಂತಹ ಬೆಳೆಗಳನ್ನೆಲ್ಲ ತಾವು ಮಾಡ್ತಾ ಇದ್ರಿ. ಬಹಳ ಅಗಾಧವಾದಂತಹ ಅನುಭವ ತಮ್ಮದು ಒಕ್ಕಲತನದೊಳಗೆ. ಇತ್ತೀಚೆಗೆ ಸಾವಯವ ಕೃಷಿ ಕೂಡ ತಾವು ಮಾಡ್ತಾ ಇದ್ದೀರಿ. ಯಾವ ರೀತಿ ಶುರು ಮಾಡಿದ್ರಿ ಮತ್ತೆ ಏನೇನು ಬದಲಾವಣೆಗಳು ನೀವು ಕೃಷಿ ಒಳಗೆ ಕಂಡ್ರಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತಮ್ಮ ಅನುಭವಗಳನ್ನು ಹೇಳ್ತೀರಿ? ಪೈಲರ್ ಸರ್, ನಾವು ಏನ್ 40 ವರ್ಷದ ಹಿಂದೆ ಮಾಡ್ತಿದ್ದೇವಲ್ರಿ, ಆಳೆ ನಮ್ಗೆ ಇಷ್ಟು ಸವಲತ್ತು ಏನು ಇರಲಿಲ್ಲ. ಆಳೆ ಸ್ವಲ್ಪ ಕಡಿಮೆ ಬೆಳಿತಿದ್ದೇವ್ರಿ. ಈ ಕಡೆ ಬಂದಾಗ ಎಲ್ಲಾರು ನಿಮ್ಮಂತವ್ರು ಗುರುಗಳು ನಮ್ಗೆ ಭೇಟಿ ಆಗಿ ಸ್ವಲ್ಪ ಮಾಹಿತಿ ಕೊಟ್ಟು ನಮಗೆ ಇದರ ಮುಂದೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರೆ ಸರ್. ಯಾಕಂದ್ರೆ ಇವತ್ತು ಯಾವ್ದು ಬೆಲೆ ಏನ್ ಹಾಕಬೇಕು ಮತ್ತೆ ಏನ್ ಹಾಕಿದ್ರೆ ಹೆಂಗ್ ಆಗ್ತದೆ, ಯಾವ ಟೈಮ್ ಮಾಡಬೇಕು, ಇದೆಲ್ಲ ನಮ್ಗೆ ಅನುಭವ ಕೊಡ್ಲಾಗತ್ತಾರೆ. ಕೊಡೋದ್ರಿಂದ ನಾವು ಸ್ವಲ್ಪ ಉತ್ಪನ್ನ ಹೆಚ್ಚಿಸ್ಕೊಳ್ತೇವೆ ಸರ್. ಆಯ್ತು, ಸ್ವತಃ ಮನೆಯಾಗ ದುಡಿತಾರೆ ಸರ್ ಎಲ್ಲರ ಮಕ್ಕಳು. ನಾವೇನು ಹೊರಗೆ ಆಳ ಹುಳ ಹಚ್ಚಲ್ರಿ ಸರ್, ಹೆಚ್ಚ ದುಡಿಯೋದ್ರಿಂದ ನಮ್ಗೆ ಸ್ವಲ್ಪ ಆದಾಯ ಉಳಿತದ್ರಿ. ಈಗ 40 ವರ್ಷಗಳ ಏನು ಅನುಭವದ, ಮೊದ್ಲ ಬೆಳೀತಾ ಇದ್ದಂತಹ ಬೆಳೆಗಳು ಮತ್ತೆ ಈಗಿನ ಬೆಳೆಗಳಿಗೆ ಬಹಳಷ್ಟು ವ್ಯತ್ಯಾಸಗಳು ಅದಾವ ಅಂತೀರಿ? ಅದರಿ ಸರ್. ಅಂದ್ರೆ ಹಿಂದಿನ ಬೆಳೆ ವ್ಯತ್ಯಾಸ ಅಂದ್ರೆ ಏನ್ರಿ, ಅದರಲ್ಲಿ ತಾಕತ್ ಬಕಳಿತ್ರಿ ಸರ್ ಹಿಂದಿನ ಬೆಳೆಯಲ್ಲಿ. ಈಗೇನ್ ಬೆಳಿತೇವ್ರಿ, ಈ ಬೆಳೆಯಲ್ಲಿ ತಾಕತ್. ಅವಾಗ ಏನು ಬೆಳೀತಾ ಇದ್ರಿ? ಆದ್ರೆ ಸರ್ ಜೋಳ, ಕುಸುಬಿ, ಹತ್ತಿ ಮತ್ತೆ ನೆಲ ನೀರಾವರಿ ಕಮ್ಮಿ ಇತ್ತು ಸರ್. ನೀರಾವರಿ ಕಡಿಮೆ. ಹ್ಞೂನ್ರಿ, ಮೇಘರಾಜನ ಇದ್ರ ಮೇಗಿಂದೇ ನಾವು ಬೆಳಕೊತ ಹೋಗ್ತಿದ್ದೇವ್ರಿ. ಆ ಅನ್ನಿನಲ್ಲಿ ತಾಕತ್ ಮಕ್ಕಳಿತ್ರಿ. ಈಗೇನ್ ಬೆಳಿತೇವ್ರಿ, ಈ ಅನ್ನಿನಲ್ಲಿ ತಾಕತ್ ಇಲ್ಲ ಸರ್. ಹ್ಞೂ, ಆ ಹಿಂದೂ ನಾವು ಊಟ ಮಾಡಿದೇವ್ರಿ, ಈಗಿನ ಊಟ ಮಾಡಿದ್ರೆ ಆದ್ರೆ ಸುಮ್ ಹೊಟ್ಟೆ ಹೊಡೆದಂಗ್ ನಾಗಿರೋದು. ಅವಾಗ ಏನಿತ್ರಿ ಸರ್, ಅಲ್ಲಿ ತಾಕತ್ ಇತ್ತಿರ ಅನ್ನಿನಲ್ಲಿ, ಬರೀ ಖಾರ ರೊಟ್ಟಿ ಊಟ ಮಾಡಿದ್ರೆ ಹೊಟ್ಟೆ ತುಂಬತಿತ್ರಿ. ಎಟ್ ಉಂಡ್ರು ಹೊಟ್ಟೆ ರಕರಕತ್ರಿ ಸರ್. ಅಂದ್ರೆ ಗುಣಮಟ್ಟ ಬಹಳ ಕಡಿಮೆ ಆಗ್ಯದ. ಬಹಳ ಕಡಿಮೆ ಆಗ್ಯಾರ ಸರ್. ಕಡಿಮೆ ಬೆಳೆಗಳ ಆಹಾರದ ಗುಣಮಟ್ಟ ಏನದ ಅದಕ್ಕೆ ಬಹಳ ಕಡಿಮೆ ಆಗ್ಯದ. ಕಡಿಮೆ ಹಾಲಿನಲ್ಲಿ ಒಂದ್ ಸ್ವಲ್ಪ ಉಳಿದ್ರು ಸರ್, ಯಾಕಂದ್ರೆ ಜವಾರಿ ದನ ಏನ್ ಹಿಂದಿನ ದನವಲ್ರಿ, ಆ ದನಗಳ ಬಳಿ ಒಂದ್ ಸ್ವಲ್ಪ ಹೈನ ಹಾಲಿನಲ್ಲಿ ತಾಕತ್ತವರಿ, ಅದಕ್ಕೆ ಬಿಟ್ಟು ಉಳಿದು ಏನ್ ಭೀ ನೀವು ಮಾಡಿಕೊಂಡ್ರಿ ಅದರಲ್ಲಿ ಯಾವ ಶಕ್ತಿನ ಇಲ್ರಿ. ಈಗ ತಾವೇನು ಮೊದ್ಲು ಬೆಳೀತಾ ಇದ್ರಲ್ಲ ಆ ತಳಿಗಳನ್ನು ನೀವು ಉಳಿಸಿಕೊಳ್ಳಿಲ್ಲ? ಆ ತಳಿ ಉಳಿಲಿಲ್ಲ ಸರ್, ಹ್ಯಾಂಗ ಉಳಿಯಲ್ರಿ, ಅವು ಕಡಿಮೆ ಆದಾಯ ಕೊಡ್ತಿದ್ರಿ. ಅವು ಒಂದ್ ಎಕರೆಗೆ ಒಂದ್ ಚೀಲ ಎರಡು ಚೀಲ ಇಟ್ಟೆ ಜೋಳ ಹಾಕ್ತೀರಿ ಸರ್, ಈಗ ಒಂದ್ ಎಕರೆ ಜೋಳ ಹಾಕಿದ್ರೆ ಅಂದ್ರೆ ಹತ್ತು ಚೀಲ ಹಾಕ್ತಾರೆ, ಮತ್ತೆ ಒಂದ್ ಎಕರೆಕ್ಕೆ ಒಂದೇ ಚೀಲ ಆಗದ ನೋಡ್ರಿ ಹತ್ತು ಚೀಲ ಆಗದ ನೋಡ್ರಿ, ನಮ್ಗೆ ಮತ್ತೆ ಆದಾಯ ಹೆಚ್ಚಾಗತ್ತಲ್ಲ, ಅದಕ್ಕಾಗಿ ಆ ಬೀಜ ನಾವು ಕಳ್ಕೊಂಡಿವ್ರಿ ಸರ್. ಬಹುತೇಕ ಈಗ ನಿಮ್ಮ ವಯಸ್ಸಿನ ಏನು ರೈತರಿದ್ದಾರೆ ಅವ್ರ ಕಡೆ ಯಾರ ಕಡೆನೂ ಇಂಥ ಬೀಜಗಳಿಲ್ಲ? ನಾನು ಚೌಕಾಶ್ ಮಾಡ್ತೀನಿ ಸರ್, ಬೀಜ ಸಿಗಲ್ಲ. ಯಾಕಂತಂದ್ರೆ ಈ ಎಲ್ಲ ಕಡೆ ನಾವು ತಿರುಗಾಡ್ತೇವಲ್ಲ, ತಿರುಗಾಡೋದ್ರಿಂದ ಆ ಹಿಂದಿನ ಬೀಜ ಸಿಕ್ಕು ಅಂದ್ರೆ ಅದನ್ನ ನಾವು ಹಿಡಿದಿಡಬೇಕು, ಏನದರಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೆ ತಿಳಿಸಬೇಕು ಅನ್ನೋದ್ ವಿಚಾರ ಮಾಡಿದ್ರೆ ಆ ಬೀಜ ನಮ್ಗೆ ಸಿಗಲ್ಲ. ಯಾಕಂತಂದ್ರೆ ಈಗ ನೀವೇ ಹೇಳುವ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಅದು ಒಳ್ಳೆ ಸಶಕ್ತವಾದಂತಹ ಬೀಜಗಳಿದ್ದವು. ಹೌದ ಸರ್. ಮತ್ತೆ ಒಳ್ಳೆ ಆಹಾರ ಇರ್ತಿತ್ತು, ಒಳ್ಳೆ ಕಸು ಇರ್ತಿತ್ತು, ಕಸು ಇತ್ರಿ. ಆದ್ರೆ ಈಗ ಕಸು ಇಲ್ಲ ಅಂತ ಇಲ್ಲಿ ಸರ್, ಅಂತವ್ ಎಲ್ಲೂ ಸಿಗುದಿಲ್ಲ ಅಂತೀರಿ ಅಥವಾ ಎಲ್ಲಾದ್ರೂ ಇರಬಹುದು ಇವನ್ನ ಹುಡುಗಿ ಸರ್? ಆದ್ರೂ ಹೊರಗೆ ಬಿಡಲಾಗ್ಯಾರಿ, ಅವ್ರು ಸ್ವಲ್ಪ ಮುಚ್ಚಿಕೊತ್ತಾರೆ ಸರ್. ಯಾಕಂದ್ರೆ ಈಗೆಲ್ಲ ಇದೇ ಹೊಂಟದಲ್ರಿ, ಅದು ಕೊಟ್ಟ ಒಳಗೆ ಮತ್ತೆ ಇದಕ್ಕೆ ಏನ್ ಪೆಟ್ಟಿ ಅಂತ ತಿಳಿಯಿಟ್ಟಾರೋ ಏನೋ, ಅದು ಒಟ್ಟು ನಮಗೆ ಗೊತ್ತಾಗಲ್ರಿ. ಆದ್ರೂ ನಿಮಗೆ ಒಂದು ವಿಚಾರ ಅದ? ಹಾ, ವಿಚಾರ ಅದ್ರಿ ಸರ್, ಅಂದ್ರೆ ಅದು ಕೈದಿಡಬೇಕು ಅನ್ನಂತ ವಿಚಾರ ಅವರಿ. ನೀವು ಯಾವಾಗ ಈ ಹಣ್ಣಿನ ಗಿಡಗಳನ್ನು ಬೆಳೆಯಕ್ಕೆ ಶುರು ಮಾಡಿದ್ರಿ? ಹಣ್ಣಿನ ಗಿಡ ಸರ್ ಒಂದು 15-20 ವರ್ಷ ಹಿಡಿದು ಮಾಡ್ಕೊಂಡು. 15-20 ವರ್ಷ ಯಾವ ಬೆಳೆಗಳನ್ನ ಸರ್? ಮೊದಲ ನಿಂಬೆ ಹಣ್ಣು ಮಾಡಿದ್ರಿ, ಆ ನಂತರ ಬಾಳೆಹಣ್ಣು ಮಾಡಿದ್ರಿ, ಬಾಳೆಹಣ್ಣು ಆದ ಬಳಿಕ ಅಲ್ಲಿಂದ ದ್ರಾಕ್ಷಿ ಮಾಡಿದ್ರಿ ಸರ್. ದ್ರಾಕ್ಷಿ ಪಪ್ಪಾಯಿ ಇಂಥವೆಲ್ಲ ಮಾಡ್ಕೊತ ಹೊಂಟಿವ್ರಿ. ಅದು ಮಾಡೋದ್ರಿಂದ ನಮಗೆ ಚಲೋ ಅನ್ಸಿದ್ರಿ, ಹಣ್ಣಿನ ಮಾಡಿದ್ರಿಂದ ನಮ್ಗೆ ಲಾಭನ ಆಗ್ಯದ್ರಿ. ಈ ನಿಂಬೆ ಹಣ್ಣದ್ರೆ ಸರ್ 12 ತಿಂಗಳು ಏಕಾತ್ ನಡೀತದ್ರಿ. 12 ತಿಂಗಳು ಬರೋದ್ರಿಂದ ನಮಗೆ ಪ್ರಪಂಚಕ್ಕೆ ಏನೋ ಅರ್ಚಿನ ಬೆಳಲ್ರಿ. ಇವತ್ತೊಂದು ವಾರಕ್ಕೊಂದು 4,000 ರೂಪಾಯಿ ಬಂದವಪ್ಪ ಅಂತಂದ್ರೆ ನಾವು ಮನೆಯವರಿಗೆ ಖರ್ಚಿಗೆ ಎಲ್ಲ ಮೇಕಪ್ ಆಗ್ತಾರೆ ಸರ್. ಅದ್ರ ಮೇಗಿಂದ ಬಾಳೆಹಣ್ಣು ಅಂದ್ರೆ ವರ್ಷಗೊಮ್ಮೆ ಬರ್ತಾರೆ ಸರ್. ಅದು ಒಮ್ಮೆ ಬತ್ತಪ್ಪ ಅಂದ್ರೆ ಅದು ನಾವು ಕಟಾವ್ ಮಾಡಿ ಕಳಿಸಿ ರೇಟ್ ಗೇಟ್ ಸಿಕ್ತಪ್ಪ ಅಂದ್ರೆ ಅದ್ರಾಗ ನಮ್ಗೆ ಅದಾಯ ಚಲೋ ಅದ್ರಿ. ಮತ್ತೆ ದ್ರಾಕ್ಷಿನೂ ಒಮ್ಮೆ ಬರ್ತಾರೆ ಸರ್. ಆ ದ್ರಾಕ್ಷಿ ಏನ್ ಮಾಡ್ತೀರಿ ಸರ್, ಇದು ಖುಲ್ಲಾ ಮಾರಿದ್ರೆ ನಮ್ಗೆ ಇದಾಗಲ್ಲ ಚಳಿ ನಾವು ಮನೆಗೆ ಮಾಡ್ತೀವಿ ಸರ್. ಘಟಕ ನಿಮ್ಮಲ್ಲಿ? ಹ್ಞೂ ಸರ್. ಅದು ತಯಾರು ಮಾಡ್ಕೊಂಡು ಅದು ಮನುಕ ಮಾಡಿ ಅದು ಮಹಾರಾಷ್ಟ್ರದಾಗ ಸಾಂಗ್ಲಿ ಜಿಲ್ಲಾ ಅಂತೇಳಿ ಅಲ್ಲಿ ಮಾರಾಟಕ್ಕೆ ಹೋಗ್ತಾರೆ ಸರ್. ತಾಸಗಾವ್ ಸಾಂಗ್ಲಿ ಅಂತೇಳಿ ಹೋಗ್ತಾರೆ. ಅವ್ರು ಏನಾದ್ರೆ ರೇಟ್ ನೋಡಿ ನಮಗೆ ಸ್ವಲ್ಪ ತಿಳಿಸ್ತಾರೆ ಮೇಲೆ ಮೇಲೆ, ಈ ರೇಟ್ನಾಗ ಮಾರಿದ್ರಪ್ಪ ನೀವು ಹಿಂಗಾದ ಹಿಂಗ ಮಾರ್ತೀರಿ ನೀವು ನೋಡ್ರಿ ನಮ್ ಕೇಳೇ ಮಾರ್ತಾರೆ. ಅವ್ರು ಫೋನ್ ಹಚ್ಚಿ ನಮ್ಗೆ ರೇಟ್ ಜರ ಹೇಗೆ ಅನಿಸ್ತಪ್ಪ ಅಂದ್ರೆ ಕೊಟ್ಟು ಬಿಡ್ತಾರೆ ಸರ್. ರೇಟೇ ಸರಿ ಅನ್ಸಲಿಲ್ಲ ಅಂದ್ರೆ ಅದೇನು ಇಡೋದು ಟವರೇಜ್ ಬಾಡಿಗೆ ಅವು ಇವು ಕಲ್ತು ನಮ್ಗೆ ಸ್ವಲ್ಪ ವಜ್ಜಿ ಬರ್ತಾರೆ. ಮುಂದೆ ಏನ್ ರೇಟ್ ಆಗುವುದು ಅಂತ ಏನಾದ್ರೂ ಹೇಳ್ತಾರ? ಎಲ್ಲರೂ ಇಲ್ಲ ಸರ್, ಅದು ರೇಟ್ ಆಗಾದ್ರೆ ಇದು ಯಾರು ಹೇಳಲ್ಲ ಸರ್. ಇದು ಹೇಳಿದ್ರೆ ನಾವು ರೈತರು ಹಿಂದೆ ಬೆಳೀತಿತ್ತಿಲ್ರಿ, ರೇಟ್ ಆಗದ ಯಾರು ಹೇಳಲ್ರಿ. ಹಿಂಗೆ ನೋಡ್ರಿ ನಮ್ ಲೆಕ್ಕ ಆಟ್ರಿ, ನಮ್ ಹಣಿವರ್ಕ್ ಸಿಗಾದಿತ್ತಪ್ಪ ಅಂತಂದ್ರೆ ನಾವು ಇಟ್ಟೇವ ಅಂದ್ರೆ ನಮ್ಗೆ ರೇಟ್ ಸಿಗ್ತವ್ರಿ. ಸಿಗಾದಿದ್ದಿತ್ತಿಲ್ಲಪ್ಪ ಅಂತಂದ್ರೆ ನಾವು ಏನ್ ಸುರಿವಿಗೆ ಏನ್ ರೇಟ್ ಇದ್ದ ತೊಗೊಂಡ್ಕೆ ಮುಂದೆ ಹಾಳೆ ಮಾಡ್ಕೊತ್ಕೊಂಡ್ರ. ಏನ್ ನಾವು ದೌಡ್ ಮಾರ್ದೇವಪ್ಪ ನಮ್ಗೆ ತುಟ್ಟಿ ಆಯ್ತು, ಒಂದು 5-6 ಲಕ್ಷ ರೂಪಾಯಿ ನಮ್ಗೆ ಲಾಸ್ ಆಯ್ತು, ಹಿಂಗ ಅನ್ಕೋತ್ ಕೂತ್ಬಿಡವ್ರಿ ಸರ್. ಈಗ ನಿಮ್ಮಲ್ಲಿ ಎಷ್ಟು ಜನ ಬೆಳೀತಾ ಇದ್ದಾರೆ ದ್ರಾಕ್ಷಿ? ನಮ್ಮಲ್ಲಿ ಅಂದ್ರೆ ಒಂದು 60-70 ಜನ ಬೆಳೀತಾರೆ. 60-70 ಜನ ಅವರು ಮನುಕ ಮಾಡ್ತಾರ? ಹಾ, ಮನುಕ ಮಾಡ್ತಾರೆ ಸರ್. ಮನುಕ ಮಾಡಿ ಹಿಂಗೆ ಮಾರ್ಕೆಟಿಗೆ? ಹಾ, ಮಾರ್ಕೆಟಿಗೆ ಕಳಿಸ್ತಾರೆ ಸರ್. ಅದು 15 ಕಿಲೋ ಒಂದು ಬಾಕ್ಸ್ ಮಾಡ್ತಾರೆ, ಅದು ಒಂದು ಮಷೀನ್ ಅದ್ರಿ ಸರ್. ಈಗ ಅದು ರಾಶಿ ಎಲ್ಲ ಇದು ಮಾಡೋದು, ಅದು 1 ನಂಬರ್, 2 ನಂಬರ್, 3 ನಂಬರ್ ಹಿಂಗೆಲ್ಲ ಕಡಿಕಡಿ ಮಾಡ್ಕೊಡ್ತಾರೆ. ಅದು ಮಾಡಿದ ಬಳಿಕ 15-15 ಕಿಲೋ ಬಾಕ್ಸ್ ಮಾಡ್ತಾರೆ ಸರ್. ಬಾಕ್ಸ್ ಮಾಡಿ ಅದು ಖುಲ್ಲಾ ಮನೆಯಾಗ ಇಡ್ಲಿಕ್ಕೆ ಬರಲ್ರಿ ಸರ್. ಅದು ಎಲ್ಲಿ ಅದು ಎಸ್ ರೂಮ್ ಟೋರಸ್ ಅಂತಲ್ಲಿ ಇಡ್ಬೇಕು ಸರ್. ಅದು ಸಾಂಗ್ಲಿ ಜಿಲ್ಲಾದಾಗ ಮಹಾರಾಷ್ಟ್ರದಾಗೆ ಅವು ಮಾಡ್ಯಾರಿ, ನಮ್ಮ ಕರ್ನಾಟಕದಾಗೆ ಅಂತ ಬಹಳ ಇಲ್ರಿ. ಅಲ್ಲಿಗೆ ಕಳಿಸ್ತೇವ್ರಿ, ಅಲ್ಲಿ ವ್ಯಾಪಾರ ಆಗ್ತದ. ಅವ್ರಿಗೆ ನಮಗೆ ರಾಟಿ ಬಿದ್ದವ್ರಿ, ಮತ್ತೆ 15 ವರ್ಷ ಎಂದು ರಾಟಿ ಬಿದ್ದವ್ರಿ. ನಮಗೆ ರೇಟ್ ಜರ ಹೇಗೆ ಅನಿಸ್ತಪ್ಪ ನಾವು ಫೋನ್ ಮಾಡಿ ಹೇಳ್ತೇವ್ರಿ. ನಿಮಗೆ ತೃಪ್ತಿ ಆಗುವಷ್ಟು ರೇಟ್ ಬಂತು ಅಂತಾರೆ, ನೀವು ಕೊಡ್ತಾ ಇದ್ದೀರಾ? ಕೊಡ್ತೇವ್ರಿ ಸರ್. ಸರಾಸರಿ ರೇಟ್ ಏನ್ ಬೀಳ್ತದೆ ಈಗ ನೋಡಿ ಸರ್? 2 ವರ್ಷದ ಹಿಂದ್ರಿ ನಮಗೆ 200 ರೂಪಾಯಿ ರೇಟ್ ಜರ ಮನುಕ್ಕಿ ಸಿಕ್ತಪ್ಪ ಅಂದ್ರೆ ನಾವು ಬಹಳ ಲಾಭ ತೊತ್ತಿದ್ದೇವ್ರಿ. 2-3 ವರ್ಷ ಏನಾಯ್ತು ಸರ್, 200 ಒಂದ್ 100 ರೂಪಾಯಿನೇ ಮಾರ್ತಾರೆ. ಅದು ಒಂದ್ 100 ರೂಪಾಯಿ ಮಾರದಾಗ ಅದು ರೈತಕ್ಕೆ ತುಟ್ಟಿ ಬರ್ಲಾಗತ್ತ. ಹೀಗಾಗಿ ಕೆಲವೊಂದ್ ಮಂದಿ ಅದು ಎಲ್ಲ ಫಡಾನೆ ತೆಗೆದು ಬಿಟ್ರಿ ಸರ್. ಬಹಳ ಮಂದಿ ತೆಗ್ದಾರ್ರಿ, ಫಡೆ ಜಮೀನ್ ಇದ್ದವ್ರಿಗೆ ಇಟ್ಟರದು ಉಪಯೋಗ ಇಲ್ರಿ. ಅದು ಹೆಚ್ಚು ಜಮೀನ್ ಇದ್ದವ್ರು ಇರ್ಲಪ್ಪ ಏನ್ ಮಾಡಿದೇವು ಮಕ್ಕಳ ಖರ್ಚಾಗ್ಯದ ಏನ್ ಮತ್ತಾಗ ಮತ್ ಬ್ಯಾರೆ ಏನ್ ಮಾಡ ಅಂತ ಹೇಳಿ ಏನ್ ಇಟ್ಟವ್ರು ಅವ್ರು ಈ ವರ್ಷ ಜರ ರೇಟ್ ಆತ ಅಂತ ಹೇಳ್ಗತ್ತಾರೆ ಸರ್. 2-3 ವರ್ಷ ರೇಟೇ ಇಲ್ರಿ ಸರ್. ಒಟ್ಟೆ ಈ ವರ್ಷ 200 ಮ್ಯಾಲ್ ಮಾರ್ಲಾಗತ್ತದ್ರಿ. ಈ ಹೊಸ ಮಾಲ್ ಆಯ್ತ್ರಿ, ಮುಂದಿನ ತಿಂಗಳು ಬರ್ತಾರೆ ಸರ್. ಈಗ ಒಂದು ಸರಾಸರಿ ಎಲ್ಲಾ ರೈತರ ಅನುಭವ ವಿಚಾರ ಮಾಡುವಂತಹ ಸಂದರ್ಭದೊಳಗ 1 ಕಿಲೋ ನಾವು ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ನಮಗೆ ಇಷ್ಟು ಖರ್ಚು ಬರ್ತದ ಅಂತ ಯಾವಾಗಾದ್ರೂ ಲೆಕ್ಕ ಹಾಕಿರಿ? ಹಾಕಿದ್ದಲ್ರಿ ಸರ್. ಲೆಕ್ಕ ಹಾಕಿದ್ರೆ ನಮಗದು ಉಳಿತಾಯ ಆಗ್ತದ್ರಿ? ಇಲ್ಲ, ಲೆಕ್ಕ ಹಾಕಲಾರ್ದೇ ಮಾಡಿದೇವಂದ್ರೆ ನಮ್ಗೆ ಏನು ಉಳಿತಾಯ? ಹೌದು. ಈಗ ಕಮ್ಮಿ ಕಮ್ಮಿಂತ ಒಂದು 10 ಲಕ್ಷ ರೂಪಾಯಿ ನಮಗೆ ಅದ್ರದ್ದು ಮನುಕಿದ ಬರ್ತೈತಿ. 10 ಲಕ್ಷದಾಗ ನಮಗೆ ಒಂದು 2 ಲಕ್ಷ 2.5 ಲಕ್ಷ ರೂಪಾಯಿ ಖರ್ಚು ಆಯ್ತು ಅಂದ್ರೆ ಚಲೋ ರೀ. ಮತ್ತೆ 2.5 ಲಕ್ಷ ಆಗ ಜಾಗ 5 ಲಕ್ಷ ರೂಪಾಯಿ ಜರ್ ಖರ್ಚು ಆಯ್ತಪ್ಪ ಅಂದ್ರೆ ನಮಗೆ ಅದು ಏನು ಉಳ್ದಂಗ ಅಲ್ಲ, ಅರ್ಧ ಹೋಗಿ ಅರ್ಧನೇ ಉಳ್ದಂಗ ಆಯ್ತು. ಮತ್ತೆ ನಾವು ಮನೆಯವ್ರ ಕೆಲಸ ಮಾಡ್ತೀವಿ ಸರ್, ನಮ್ಮ ಪಗಾರ ಹೇಳಿದ್ರೆ ಅದು ಏನು ಉಳಿಯಲ್ರಿ, ನಮ್ಮ ಪಗಾರ ಉಳಿತದ್ರಿ, ನಾವ್ ಎಷ್ಟು ಮಾಡ್ತೇವೆ ಅಟ್ಟೆ ಉಳಿತದ್ರಿ. ಅದಕ್ಕಾಗಿ ಈ ಸಲ ಒಂದ್ ರೇಟ್ ಆಯ್ತಪ್ಪ ಅಂತ ಠೀಕ ಆತ ಹೇಳಿ ಕೆಲವೊಂದ್ ಜನ ಕೈದಾರ. ಈಗ ರೇಟ್ ವ್ಯತ್ಯಾಸಗಳು ಬಹಳ ಆಗ್ತಾ ಇದ್ದಾವ ಆಗ್ತಾವ, ಮತ್ತ ಅಂತ ಟೈಮ್ ನೊಳಗೆ ನೀವು ಏನ್ ಮಾಡ್ತೀರಿ? ಏನಿಲ್ರಿ ಸರ್, ಅದಕ್ಕೆ ಏನ್ ಮಾಡಿದ್ರೆ ಅದು ಮುಂದೆ ಏನ್ ನಾವು ಖರ್ಚು ಮಾಡ್ತೀವಲ್ರಿ ಆ ಖರ್ಚೆ ಕಡಿಮೆ ಮಾಡ್ಕೊಟ್ಕೊಳ್ರಿ. ಯಾಕಂದ್ರೆ ಈ ವರ್ಷ ನಾವು ಖಾತ ಹಾಕೋದು ಎಣ್ಣೆ ಹೊಡೆಯೋದು ಇಷ್ಟೆಲ್ಲ ಉಪಯೋಗ ಮಾಡ್ಕೋತ 2-3 ಲಕ್ಷ ರೂಪಾಯಿ ನಮ್ ಕೈಲಿ ಹಾಕ್ತೇವಲ್ರಿ, ಆ 2-3 ಲಕ್ಷ ರೂಪಾಯಿ ಹಾಕದೆ ಬಂದ್ ಮಾಡಿಬಿಡ್ತೇವೆ ಸರ್. ಅದ್ರ ಅದೇನೆ ಇರಲ್ಲರಿ ನಮಗೆ, ಅದಕ್ಕೆ ಬಂದೇ ಮಾಡಿಬಿಡ್ತೇವೆ. ಈ ಲೆಕ್ಕ ಎಲ್ಲಾ ರೈತರ ಕಡೆ ಅದ ಅಂತೀರಿ, ನಾವು ಖರ್ಚು ಕಡಿಮೆ ಮಾಡಬೇಕು, ಖರ್ಚು ಕಡಿಮೆ ಮಾಡಿದ್ರೆ ನಮ್ದೇನು ಲಾಭ ಅದ, ಅದ ಅಂಶ ಹೆಚ್ಚಾಗ್ತದ ಅನ್ನುವಂಥದ್ದು. ಖರ್ಚು ಎಲ್ಲೆಲ್ಲಿ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ವಿಚಾರ ಮಾಡ್ತಾ ಇದ್ದಾರೆ ರೈತರು. ಮಾಡ್ತಾರೆ ಸರ್, ಮಾಡ್ತಾರ್ರಿ. ಕೆಲವೊಂದ್ ಮಂದಿ ಏನ್ರಿ ಸರ್, ಇಂಥದ್ ಮಾಡ್ಕೊಂಡು ಏನು ತುಟ್ಟಿಯಾಗಿರಲ್ರಿ, ಇನ್ನೊಂದಿಷ್ಟು ಹೆಚ್ಚು ಖರ್ಚು ಮಾಡಿ ಹೆಚ್ಚು ಅದಾಯ್ತು ಅದೇ ಅಂದಾಜು ಮೇಗೆ ಮಾಡದ್ರಿ. ರೇಟ್ ನಮಗೆ ಬಕ್ಕಳ ಆಗ್ತದ, ಇಷ್ಟು ರೇಟ್ ಆಯ್ತು ಅಂದ್ರೆ ನಮ್ ದೇಣೆ ಹೋಗ್ತದ. ಹಿಂಗಾಗಿ ಕೆಲವೊಂದ್ ಮಂದಿ ಏನ್ ಮಾಡ್ಯಾರ ಸರ್, ಆ ಜಮೀನೇ ಮಾರ್ಕೊಂಡ್ಬಿಟ್ಟಾರೆ. ಅದು ಮಣಿದಿಲ್ಲ ರೀ ಅವರಿಗೆ, ಆ ಜಮೀನು ಮಾರಿದವ್ರಿಗೆ ಮುಗಿದೇ ಹೋಯ್ತಲ್ರಿ ಸರ್. ಮತ್ತೆ ಅದು ದೇಣಿನೇ ಆಗಿದ್ರಿ, ಮತ್ತೆ ಅದು ಒಬ್ರು ಬೆಳಿ ತಂದು ಹಾಕಿದ್ರು ಮಣಿಲಿಲ್ಲಪ್ಪ ಅಂತಂದ್ರೆ ಜಮೀನೇ ಮಾರಿಬಿಡದ್ರಿ. ಈಗ ನಮ್ಮ ಜರ ಹೆಚ್ಚ ಕಮ್ಮಿ ಜಮೀನವ್ರಿ, ಇಲ್ಲಿದಿಲ್ಲ ಅಲ್ಲಿ ಅಲ್ಲಿದಿಲ್ಲ ಇಲ್ಲಿ ಹಾಕೋತ್ ಬಂದ್ವಿ. ಜಮೀನು ಹೆಚ್ಚಿದ್ದವ್ರ ಸಮಸ್ಯೆ ಇಲ್ಲ ಇಲ್ರಿ ಸರ್. ಆದ್ರೆ ಈಗೇನು ರೇಟ್ಗಳು ವ್ಯತ್ಯಾಸ ಆಗ್ತಾವ, ಅದನ್ನ ನಿಲ್ಸೋದಕ್ಕ ಅಥವಾ ಅದನ್ನ ಹೌದಪ್ಪ ಆ ರೇಟ್ಗಳೆಲ್ಲ ನಮ್ ಕೈಯಾಗಿರ್ಬೇಕು ಅನ್ನುವಂಥದ್ದು ಏನಾದ್ರೂ ನೀವು ವಿಚಾರ ಮಾಡಿರಿ ಸರ್? ರೇಟ್ ನಮ್ ಕೈಯಾಗಿರ್ಬೇಕಾಗಿದ್ರಿ. ಅದು ಏನಾಗ್ತದ್ರಿ, ಎಲ್ಲಾ ಮಾರ್ಕೆಟ್ ಒಳಗೆ ಎಲ್ಲಾರು ಒಳ್ಳೆ ಭಾವನಾದಿಂದ ಇದ್ದವರಿಗೆ ಅದು ಸಿಗ್ತಾರೆ ಸರ್. ಈಗ ನಮಗೆ ಬದುಕವ್ರಿ, ಕೆಲವೊಮ್ಮೆ ಜಗತ್ತೇ ಬೆಳೆದೇ ರೈತರಿಂದ ಬದುಕಲಿರ್ತಾರೆ. ಈಗ ಎಲ್ಲಾನು ನಮಗೆ ರೇಟ್ ಹೆಚ್ಚು ಸಿಗಲಿ ಅಂತ ಅವ್ರು ಎಲ್ಲಿ ಹೋಗ್ಬೇಕ್ರಿ ಸರ್? ಅವ್ರಿಗೆ ಏನ್ ತಿನ್ಬೇಕ್ರಿ? ನಂಬಲ್ಲಿ ತೊಗೊಂಡು ಅವ್ರು ಕೂತ್ ಮಾರ್ತಾರೆ, ಅವ್ರ ಪಗಾರ ಬೆಳಿಬೇಕಲ್ರಿ. ಅವ್ರ ಪಗಾರ ಎಲ್ಲ ಫುಕಟ್ ನಂಬಲ್ಲಿ ದುಡಿ ಅಂದ್ರೆ ಅವ್ರು ಹೆಂಗ್ ಬಿಡ್ತಾರೆ ಸರ್? ಹಿಂಗಾಗಿ ರೈತನ ಬಳಿ ಏನದ್ರಿ, ಶಾಂತಿ ಸಮಾಧಾನ ಅದ ರೀ. ಸ್ವಲ್ಪ ತುಟ್ಟಿಗೂ ಇರ್ಲಿ ಅಂತಾನೆ, ಮತ್ತೆ ಫೈದಾಕನು ಇರ್ಲಿ ಅಂತಾನೆ. ಇದಕ್ಕಾಗಿ ರೇಟ್ ಆಗಿಟ್ಟ ನಾವು ರೈತರು ಹುಡುಕ್ಬೇಕ್ರಿ, ಕರೆ ಅದ್ರ ಸಿಗಲ್ರಿ ನಮ್ಗೆ ರೈತರು. ಈಗ ನೋಡ್ರಿ, ನಿಂಬೆ ಹಣ್ಣಿಂದ ನಾವು ತಗೊಳ್ಬೇಕಾಯ್ತಪ್ಪ ಅಂತಂದ್ರ ವರ್ಷ ಪೂರ್ತಿ ಬರ್ತದ ಅಂತಂದ್ರಲ್ಲ, ಬರ್ತಾರೆ ಸರ್. ಮಳೆಗಾಲದಾಗ ಅದೆಲ್ಲ ಚಲೋ ಆಗದೆ ಸೋಯಿ ರೇಟ್ ಇರಲ್ಲ ಸರ್, ಹಾಳಾಗಿ ಬ್ಯಾಸಿಯಾಗ ಹೆಚ್ಚಿಗೆ ಆಗ್ಬಿಡ್ತದೆ, ಹೆಚ್ಚಿಗೆ ಆಗ್ಬಿಡ್ತದೆ. ಬ್ಯಾಸಿಯಾಗ ಏನ್ ರೇಟ್ ಹೆಚ್ಚಿಗೆ ಆಗಿರ್ತೈತಿ, ಅವಾಗ ನಿಮಗೆ ರೇಟ್ ಹೆಚ್ಚಿಗೆ ಸಿಗ್ತದ? ಸಿಗ್ತದ ಸರ್, ಸಿಗ್ತದ ಸಿಗ್ತದೆ. ಆ ರೇಟ್ ಸಿಗ್ತಂದ್ರಿ, ಇದೇನ ಪೈಲ ನಾವು ಕಡಿಮೆ ರೇಟ್ ನಾ ಮಾರಿರ್ತೇವ್ರಿ, ಆ ರೇಟಿಗೆ ಅದಕ್ಕೆ ಮೇಕಪ್ ಮಾಡ್ಕೊಂಡ್ಬಿಡ್ತೇವ್ರಿ. 1,000 ಪ್ಯಾಕೆಟ್ ನಮ್ಮ ಹೋಗ್ಯದ್ರಿ, ಅಂದಾಜ್ ಎಲ್ಲ ಒಂದ್ 500-600 ರೂಪಾಯಿ ಒಂದ್ ಪ್ಯಾಕೆಟ್ ನಮ್ಮ ರೇಟ್ ಕೂತು ಅಂದ್ರೆ ನಮ್ಗೆಲ್ಲಕ್ಕಿಂತ ದೊಡ್ಡ ಉತ್ಪನ್ನ ರೀ ಸರ್. ಅವ್ರು ನಿಂಬೆ ಹಿಡಿದು, ಯಾಕಂದ್ರೆ ರೋಗಗಳಿಲ್ರಿ, ಅದಕ್ಕೆ ಔಷಧ ಇಲ್ಲ, ಮತ್ತೆ ನಾವೇನ್ ತನೋಳ ಗೊಬ್ಬರ ಹಾಕ್ತೇವೆ ಅದು ಅಟ್ಟೇರಿ. ಮತ್ತೆ ಈಗ ಬಾಳೆ ಮಾಡ್ತಾ ಇದ್ರಿ, ಉಳ್ಳಾಗಡ್ಡಿ ಮಾಡ್ತಾ ಇದ್ರಿ, ಹೆಂಗ ಅನಸ್ತಾವ ನೀವು? ಅವನು ಚಲೋ ಸರ್, ಅವಕ್ಕೂ ರೋಗ ಕಡಿಮೆ ರೀ. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ರೋಗ ಅದಾರಿ, ಆದ್ರೆ ಬಾಳೆಗೆ ಏನು ಹೆಚ್ಚು ರೋಗ ಇಲ್ರಿ. ಮತ್ತೆ ದ್ರಾಕ್ಷಿ ರೋಗ ಬಾಳ್ರಿ ಸರ್? ದ್ರಾಕ್ಷಿ ಬಹಳ ಸಮಸ್ಯೆ. ಸಮಸ್ಯೆ ಅಂದ್ರೆ ಏನ್ರಿ, ಅದು ತಲೆ ನಮ್ಗೆ ಚಲೋ ಇದ್ರೆ ಅಲ್ಲಿ ಬೆಳೆಯಿತ ಬೆಳೆಯಲ್ರಿ ಸರ್, ಫೇಲ್ ಆಗ್ತದ ರೀ. 2-3 ರೋಗ ರೀ, 2-3 ರೋಗ ಬಂದವಪ್ಪ ಅಂದ್ರೆ ಖಲಾಸ್ ರೀ ಸರ್, ಅದು ಒಟ್ಟು ಏನೂ ಆಗಲ್ಲ ರೀ. ಬಹಳ ಕಾಳಜಿ ಮಾಡಬೇಕಾಗ್ತದೆ. ಮಕ್ಕಳ್ರಿ, ಮಕ್ಕಳಿಗಿಂತ ಹೆಚ್ಚು ಕಾಳಜಿ ಮಾಡ್ಬೇಕು ಸರ್, ಅಂದ್ರೆ ದ್ರಾಕ್ಷಿ ಆತರಲ್ಲ ಆಗಲ್ರಿ. ಈಗ ಇಷ್ಟೆಲ್ಲ ಬೆಳೆ ಬೆಳೀತಾ ಇದ್ದೀರಲ್ಲ, ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ನಿಮಗ ಇದ್ರೊಳಗೆ ಯಾವ್ದು ಚಲೋ, ನಮಗ ಒಳ್ಳೆ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಅನ್ನುವಂತ ಬೆಳೆ ಯಾವ್ದು? ಮತ್ತ ಅದನ್ನ 1 ಎಕರೆದೊಳಗೆ ಬೆಳೀತಾ ಇದ್ರಿ ಅಂದ್ರೆ ಇನ್ನ ಇಲ್ಲ, ಇನ್ನೊಂದ್ 2-3 ಎಕರೆ ಮಾಡ್ತೀನಿ ಅನ್ನುವಂತ ಬೆಳೆ ಯಾವ್ದು ಅಂತ ಅಂದ್ರೆ ಸರ್, ನಮಗ ಅನಿಸಿದ್ರಿ ಈಗ ಚಲೋ ಬೆಳೆ ರೈತಗ ಒಂದು ಇದು ಅಂದ್ರೆ ನಿಂಬ್ರಿ, ಅಲ್ಲಿಂದ 2ನೇದ್ ಬಾಳೆ. ಯಾಕಂದ್ರೆ ಸರ್ ಅವ್ರ ರೋಗ ಕಡಿಮೆ ರೀ, ಮತ್ತೆ ಬಾಳಿಗೂ ವರ್ಷಕ್ಕೆ ಒಂದ್ ಬರ್ತಾರಿ, ನಿಂಬೆಗಳು ದಿನ ಬರ್ತಾರೆ. ಈ ದಿನ ಬರ್ತಾ ರೈತಿಗೆ ಏನು ಕೊರತೆ ಬೀಳಲ್ರಿ, ವರ್ಷನ ನಾವು ಹಾಕಟ್ ನಂಬಲ್ಲಿ ಮಾಡೋಲ್ ಬೇಕಲ್ರಿ. ಪ್ರಪಂಚ ಸಾಕಲಿಕ್ಕಂದ್ರೆ ಅದು ಮುಂದೆ ಬಾಳಿ ಗಿಡ ಬದುಕ್ತಾವ. ಈಗ ನೋಡ್ರಿ, ನೀರಾವರಿ ಅದ ನಿಮ್ಗೆ, ಬೋರ್ವೆಲ್ ನೀರಾವರಿ ಮಾಡ್ತೀರಿ, ನೀರಾವರಿ ಇದ್ದಲ್ಲಿ ಕಾಯಿಪಲ್ಯಗಳನ್ನು ಕೂಡ ಬೆಳಿಬಹುದು, ದಿವಸ ಅವರಿಗೆ ರೇಟ್ ಸಿಕ್ಕೇ ಸಿಗ್ತದೆ, ಬೆಲೆ ಬಂದೇ ಬರ್ತದೆ ದುಡ್ಡು. ಅದು ಮನೆ ಕೆಲಸ ಮಾಡೋರು, ಇದು ಮಾರವರು, ಕೆತ್ತವರು ಇಂಥವ್ರಿದ್ರೆ ನಡೀತದೆ. ಹೊಲ್ದ ಕೆಲಸ ಮಾಡ್ಬೇಕ್ರಿ, ಅದು ಕಾಯಿಪಲ್ಯ ಇದು ಮಾರ್ಲಿಕ್ಕೆ ಹೋಗ್ಬೇಕು, ನಮ್ಗೆ ಜನ ಅದು ವೆಜ್ ಅನಿಸ್ತದೆ. ಒಂದ್ ಮನುಷ್ಯಾಗ 500 ರೂಪಾಯಿ ಪಗಾರ ರೀ, ಏನೋ ಕಾಯಿಪಲ್ಯ ಒಂದು 500 ರೂಪಾಯಿ ತೊಗೊಂಡು ಹೋದೆವು ನಮ್ಮ ಹೊಲ್ದಲ್ಲಿ ಕೆಲಸ ನಿಂದ್ರೆ. ಅದ್ರ ಸಂಬಂಧ ಏನ್ ಮಾಡ್ತಾರೆ ಸರ್, ಒಮ್ಮೆ ಕಿತ್ಕೊಂಡು ಒಬ್ರಿಗೆ ಮಾರವ್ರಿಗೆ ಕೊಟ್ಬೇಕು. ಹಿಂಗ್ರಿ, ಮೆಣಸಿನಕಾಯಿ ಅಲ್ರಿ, ಉಳಿಗಡ್ಡೆ ಅಲ್ಲಿ, ಇವತ್ತು ನಾವು ಏನೇ ಪದಾರ್ಥ ಬೆಳಿತೇವಲ್ರಿ, ಆ ಪದಾರ್ಥಗಳೆಲ್ಲ ನಾವು ಒಬ್ರಿಗೆ ಕುಡಬೇಕೆ ಆತಾರೆ ಸರ್, ನಾವು ಕೂತು ಮಾರ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಅಡ್ಡಿಲ್ಲ, ಈಗ ಅಭಿಮಾನಿಯವರ ಒಂದು ವಿಚಾರ ಇಲ್ಲಿ ನನಗೆ ಬರ್ತಾ ಇದೆ, ಏನಂತಂದ್ರೆ ಈಗ ನೀವು ಇಷ್ಟು ಮಂದಿ ದ್ರಾಕ್ಷಿ ಬೆಳೀತಾ ಇದ್ದೀರಿ, ಮನುಕ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡಿ ನಿಮ್ಮ ಮನುಕವನ್ನ ಪ್ಯಾಕಿಂಗ್ ಮಾಡಿ ನಿಮ್ಮದೇ ರಾಮನಗರದ ಒಂದು ಮನುಕ ಅಂತ ಹೇಳಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲೋ ಹೆಂಗ ಅಂತ ಈಗ ನೋಡ್ರಿ, ದೇವಗಡದಿಂದ ಮಾವಿನ ಹಣ್ಣು ಬರ್ತಾವ ಬಾಕ್ಸ್ ನೊಳಗೆ ಬರ್ತಾವ, ರೈತರೇ ಕಳಿಸ್ತಾರೆ. ಹೌದಾ? ರತ್ನಗಿರಿಯಿಂದ ಆಪೂಸ್ ಬರ್ತಾವ, ಹಿಂಗ ಬೇರೆ ಬೇರೆ ಕಡೆಯಿಂದ ನಾವು ನೋಡ್ತಾ ಇದೀವಿ ಹಣ್ಣು ಇಡೀ ದೇಶದೊಳಗ ಬರ್ತಾ ಹಂಗ ನೀವು ನಿಮ್ ಊರಿಂದೇ ಯಾಕೆ ಬ್ರ್ಯಾಂಡ್ ಮಾಡ್ಕೊಳ್ಬಾರ್ದು? ನೀವು ಎಲ್ಲಾ ರೈತರು ಕೂಡಿ ಇದನ್ನು ಮಾಡ್ಕೊಳಕ್ ಸಾಧ್ಯದನ ಇಲ್ಲ. ನಿಮ್ಮಲ್ಲಿ ಇರುವಂತಹ ಏನು ಯುವಕರಿದ್ದಾರೆ ಅವರಿಗೆ ಒಂದು ಉದ್ಯೋಗ ಆಗ್ತದೆ, ಅವ್ರಿಗೆ ವಹಿಸಿಕೊಟ್ಟು ಬಿಡೋದು ಒಂದು ಗ್ರೂಪ್ ಮಾಡಿ ಯುವಕರಿಗೆ. ಈಗ ಯುವಕರು ಹಾರಿಸರ್ ಅವರು ಇದು ಮಾಡಿದ್ರೆ ಅವ್ರಿಗೆ ಚಲೋ ದೊಡ್ಡ ಲಾಭ ಆತರ್ ಕರೆ. ಯುವಕರದು ತಿಳಿ ಹಂಗಿಲ್ಲ ಸರ್ ಅವ್ರು. ಅಲ್ಲ ಬರೇ ಯುವಕರಂತಲ್ಲ, ಅಲ್ಲಿ ಕಲ್ತಂತವ್ರು ಆಮೇಲೆ ಆ ಕ್ಷೇತ್ರದೊಳಗೆ ನಿಪುಣರಾದಂತವ್ರು, ಮಾರ್ಕೆಟಿಂಗ್ ಒಳಗೆ ನಿಪುಣರಾದಂತವ್ರು, ಅವ್ರನ್ನ ತಂದು ಅವ್ರಿಗೆ ಕೂಡಿಸಿ ಒಂದು ಗ್ರೂಪ್ ಮಾಡಿ ಅವರಿಗೆ ಆ ಕೆಲಸವನ್ನು ಒಪ್ಪಿಸಿಕೊಳ್ಳುವಂತ. ಈ ಬಗ್ಗೆ ತಾವು ವಿಚಾರ ಮಾಡಬೇಕು ಅಂತ ನಮ್ಮ ವಿಚಾರ. ಈ ಕೆಲವೊಂದು ವಿಚಾರ ಮಾಡಿವ್ರಿ ಸರ್, ನಾವು ಮಿಷನ್ ಏನ್ ಮಾಡ್ಯಾರಲ್ರಿ, ಆ ಮಿಷನ್ ಅವರಿಗೆ ನಾವೊಂದು 10-20 ಮಂದಿ ರೈತರೆಲ್ಲ ಕೂಡಿ ಕೆಲವೊಂದು ಇದು ಮಾಡಿ ಅವರಿಗೆ ಒಂದು ಸಹಾಯ ಮಾಡಿದೇವ್ರಿ. ಅವರು ನಮ್ಮ ಮಾಲೆಲ್ಲ ಸರಿಯಾಗಿ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರು ವ್ಯವಸ್ಥೆ ಮಾಡಿ ಅದು ಮಾರ್ಕೆಟಿಂಗ್ ಯಾಳೆ ಮಾಡಬೇಕು ಹ್ಯಾಂಗ್ ಮಾಡಬೇಕು ಅದೆಲ್ಲ ಒಂದು ಗೈಡೆನ್ಸ್ ಕೊಡ್ತಾರೆ ನಾವು. ಅವ್ರಿಗೆ ಬಿಟ್ಟು ನಾವು ಮಾಡಕ್ ಹೋದಲ್ರಿ ನಮ್ ಸ್ವಲ್ಪ ತುಟ್ಟಿ ಆತಾರ ಸರ್. ಅದ ಅವ್ರವ್ರಿಗೆ ಏನ್ ಸರ್ಕಿಟ್ ಅದು ಏನದ ನಮ್ ಖೂನಿಲ್ರಿ. ಒಟ್ ಅವ್ರು ಏನ್ ಮಾಡ್ತಾರ್ರಿ, ಮಾಲ್ ಮಾರಾ ಮುಂದೆ ನಮ್ ಕೇಳಿ ಮಾರ್ತಾರ ಅಷ್ಟೇ ಕೊಂಡ್ರಿ. ನಮ್ಗೆ ಒಳಗೆ ಕೆಲವೊಂದ್ ಮಂದಿ ಏನ್ ಮಾಡ್ತಾರ್ರಿ ಹಿಂಗೆ ಗುರುತಿಲ್ಲಾರವ್ರು, ಆ ರೈತಗೊಂದ್ ರೇಟ್ ಹೇಳದ್ರಿ, ತಾವೊಂದ್ ರೇಟ್ ಹಚ್ಕೊಳ್ಳೋದು, ದಲಾಲ್ರ ಇರ್ತಾರಲ್ರಿ ಆ ಟೈಪ್ ಮಾಡ್ತಾರೆ ಸರ್. ಅದನ್ನ ನಾವು ಕಂಡಿಡಿದೇವ ಅಂದ್ರೆ ಅವ್ರ ಅಂಗಡಿಗೆ ಹೋಗಲ್ರಿ. ನಾವು ಯಾಕೆ ಹೋಗಲ್ರಿ ಅಂದ್ರೆ ನಮಗೆ ಮೋಸ ಮಾಡೋದ್ರಲ್ರಿ, ಮೋಸ ಮಾಡೋದ್ರ ಮನೆಗೆ ಹೋಗಲ್ರಿ, ಮತ್ತೆ ಹೋಗೋದು ಹಿಂಗ್ ಮಾಡ್ಕೊತೀವಿ ಸರ್. ಈಗ ತಾವು ಸಾವಯವ ಕೃಷಿ ಯಾವಾಗಿಂದ ಶುರು ಮಾಡಿದ್ರಿ? ಈಗ ರಾಸಾಯನಿಕ ಗೊಬ್ಬರ ಬೇಡ, ಔಷಧ ಬೇಡ ಅಂತ ತಿಳುವಳಿಕೆ ಯಾವಾಗ ಬಂತು? ಇದೊಂದು 4 ವರ್ಷದ ಹಿಂದೆ ಬರ್ತಾರೆ. 4 ವರ್ಷ ಇವರು ನಮ್ ಸರ್ ಇಂಥವ್ರೆಲ್ಲ ಬರೋರು ಅವ್ರು ಹೇಳಕತ್ತರಿ, ಹೇಳಕತ್ತಿರ್ಲಿ ಅವ್ರು ಅಂದ್ರು ಇಲ್ಲ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಇವು ಎರೆಹುಳದ ಗೊಬ್ಬರ ಮಾಡಿ. ವಿಜ್ಞಾನಿಗಳು ನಿಮಗೆ ಸಂಪರ್ಕದೊಳಗೆ ಬಂದ್ರು? ಬಂದ್ರೆ ಸರ್. ಅವ್ರು ಬಂದ ಬಳಿಕ ನಮ್ದು ಜರ ಸುಧಾರಣೆ ಆಗದ್ರಿ. ಆದ್ರೆ ಏನಾಯ್ತರಿ, ಈ ತರ ಮಾಡ್ರಿ, ಈ ತರ ಹಿಂಡಿ ಬಳಸ್ರಿ, ಈ ತರ ಕಸ ಕಡ್ಡಿ ಗೊಳೆ ಮಾಡ್ರಿ, ಈ ತರ ನೀವೆಲ್ಲ ಸ್ವಂತ ಮಾಡ್ಕೋರಿ, ಈಗ ನೀವು ಅಂಗಡಿಗೆ ಹೋಗಿ ಅಷ್ಟು ಬೆಳೆದಷ್ಟು ರೊಕ್ಕ ಕೊಟ್ಟು ಅದು ಖಾತ್ ತಂದು ಉಪಯೋಗ ಮಾಡ್ಕೊತ ಈ ಖಾತ್ ತಯಾರಾಯ್ತಪ್ಪ ನಿಮ್ಗೆ ಚಲೋ ಆಗ್ತದೆ. ಹಿಂಗೊಂದು ಐಡಿಯಾ ಕೊಟ್ಟಕ್ಕೆ ಮಾಡಿದ ಬದಲದಾಗ ನಮ್ಗೆ ಚಲೋ ಆಗಿದ್ರಿ ಸರ್. ಈಗ ಅದ್ರ ಖಾತ್ನ ನಾವು ಉಪಯೋಗ ಮಾಡ್ಕೋತೀವ್ರಿ, ಅದು ಒಂದ್ ಬೆಳೆಯಲ್ಲಿ 2 ಬೆಳೆಗೆ ಉತ್ಪನ್ನ ಕೊಡ್ತಾ ಇರೋದು. ಇದು ಸರ್ಕಾರಿ ಗೊಬ್ಬರ ಅಂತಂದು ಹಾಕ್ತೀವ್ರಿ, ಅದು ಒಂದೇ 2-3 ತಿಂಗಳು ಕೆಲಸ ಅಟ್ಟೆ ಮಾಡ್ತೇವೆ ಸರ್, ಮುಂದೆ ಮಾಡಲ್ರಿ ಅದು. ಹೀಗಾಗಿ ಏನದ ನಾವು ಇದು ಇವ್ರ ಸಂಪರ್ಕ ಮೇಲೆ ನಮ್ಗೆ ಚಲೋ ಆಗಿದ್ರಿ. ಅಂದ್ರೆ ಈಗೆಲ್ಲ ನೀವು ನಿಮ್ ಹೊಲದೊಳಗೆ ಏನ್ ಸಿಗ್ತೋ ಅದನ್ನೇ ಉಪಯೋಗ ಮಾಡಾಕತ್ತೀರಿ? ಅದೇ ಸರ್, ಕಸ ಕಡ್ಡಿ ಎಲ್ಲ ಒಳೆ ಮಾಡದ್ರಿ, ಒಂದ್ ತೆಗ್ ಮಾಡಿದ್ರೆ ತೆಗ್ನಾಗ ಹಾಕೋದು, ಆ ದನಕರಿನ ಹಿಂಡಿ ಮೇಲೆ ಒಗೆದ್ರಿ, ಅದು ಕೊಳಿಸಿಕೆ ಖಾತ್ ಮಾಡಿಬಿಡದ್ರಿ ಅದಕ್ಕೆ. ಅದ ನಂತರ ಅದ್ರ ಬಾಜುಕೊಂದು ಎರಿಹುಳದೊಂದು ಇದರ ಇದನ್ನ ಹೊಡೆದ್ರಿ ಸರ್, ಅದ್ರಾಗ ನಾವು ಕಸ ಕಡ್ಡಿ ಒಗೋದು, ಹಿಂಡಿ ಒಕ್ಕೋತ್, ನೀರು ಒಕ್ಕೋತ್ ಹೋಗ್ಬಿಡದ್ರಿ. ಎರಿಗೊಬ್ಬರ ಮಾಡ್ತಾ ಇದ್ದೀವಿ. ಎರಿಗೊಬ್ಬರ ಮಾಡ್ತಾರೆ ಸರ್. ಆಯ್ತಾ, ನೀರಿನೊಳಗೆ ಏನ್ ಬಿಟ್ಟಿದ್ದಾರೆ ಸರ್? ಮೀನು ಬಿಟ್ಟಿದ್ದೀರಿ. ಕೆಲವೊಂದ್ ಮಂದಿ ಇವ್ರು ಏನ್ ಹೇಳ್ತಾರೆ, ಆ ಮೀನಿನ ನೀರ್ ಬೆಳಿಗ್ ಹೋಯ್ತಪ್ಪ ಅಂತಂದ್ರೆ ಆ ಬೆಳಿ ಚಲೋ ಆಗ್ತದ ಅಂತ ಹೇಳ್ತಾರೆ. ಡ್ರಿಪ್ ಮುಖಾಂತರ ನೀರ ಅಲ್ಲಿ ಹೋತೋದಲ್ರಿ, ಹೌದು, ಅದನ್ನ ನಮ್ಗೆ ಸ್ವಲ್ಪ ಚಲೋ ಆಗ್ಯದ್ರಿ. ಈಗ ಮೀನ ಏನ್ ಮಾಡ್ತಾರೆ, ನೀರ್ ಕುಡಿತದ ಅದು ಏನ್ತಿತ್ತ ಯಾರಿಕೊಂಡ್ರೆ ನಾವು ನೀರ್ನ ನಾವರಿಗೆ ನೋಡ್ತೇವೆ ಸರ್. ಅದಕ್ಕೆ ಅದು ತಿಂದು ಬಿಟ್ಟಿದ್ದು ನೀರ ಬರೇ ತಿರುಗಾಡಿದ್ದು ನೀರ ಸ್ವಚ್ಛ ಇರ್ತದೆ ಹೇಳ್ತಾರೆ. ನಾವೆಂದರ ಏನ್ ಮಾಡ್ತೀವಿ ಅಂತ ಹೇಳಿ ಅಕ್ಕಿ ಒಯ್ತೇವ್ರಿ, ಇಲ್ಲೊಂದ್ ಸ್ವಲ್ಪ ಏನಾರ ಹೆಂಡಿ ಗಿಂಡಿ ಒಯ್ತೇವ್ರಿ, ಅದರದಿಂದ ಅವ್ ತಯಾರಾತಾತ್ರಿ ಹುಳುಗಳು, ಅದೇ ಮೀತತ್ರಿ ಅದ್ ಮೀನ. ಅದು ಮೇನ್ ಮೇಯ್ದು ಎಲ್ಲ ನೀರಿದ ಆಗಿದ್ ಫಿಲ್ಟರ್ ನೀರ್ ನಮ್ ಬೆಳಿ ಹೋಗಿದ್ ನಮ್ ಬೆಳಿ ಚಲೋ ಆಗ್ತದ ಹೇಳ್ತಾರೆ ಸರ್. ನಿಮ್ಮ ಬೆಳಿ ಏನ ಹೇಳ್ತದೆ ನಿಮಗೆ? ಬೆಳಿ ಚಲೋ ಅನಸ್ತ, ಚಲೋ ಅನಸ್ತ, ಚಲೋ ಅನಸ್ತ ಅಂದ್ರೆ ಅದ್ರ ಪರಿಣಾಮ ಇದ್ದೇ ಅದಂತ. ಅದೇ ಅದ ಸರ್, ಅದೇ ಈ ಮೇನಿನ ಬದಲದಾಗಾದ್ರೂ ಬಹಳ ಚಲೋ ಅದ. ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ ಗೊಬ್ಬರದ ಮೇಲಾಯ್ತು, ಔಷಧಗಳ ಮೇಲಾಯ್ತು, ಏನು ಖರ್ಚಿಲ್ಲ, ಕಡಿಮೆ ಸರ್ಕಾರ. ನೀವು ಏನು ಶ್ರಮ ಹಾಕ್ತೀರಿ, ನಿಮ್ ಮನಿ ಮಂದಿ ದುಡಿತೀರಿ, ಅದಷ್ಟೇ ಖರೆ. ಅಷ್ಟೇ ಸರ್, ಅಂದ್ರೆ ಏನ್ ದುಡಿತೇವ್ರಿ, ನಮ್ ದುಡಿದು ದುಡಿತೇವ್. ನಮ್ಮ ಮಾಲಕದ ಕಾಲ್ ಮೇಲೆ ಕಾಲ್ ಹಾಕಿದ್ರೆ ಏನು ಉಳಿಯಲ್ಲ ಸರ್. ಹೌದು, ಅದು ಈಗ ಎಲ್ಲಾರು ಮಕ್ಕಳು ನಾವು ದುಡಿತೇವ್ ಅಂತ ನಮ್ಗೆ ಉಳಿತೇವ್. ಈಗ ಒಂದು ವರ್ಷದ ಒಂದು ಸರಾಸರಿ ತಗೊಂಡ್ರೆ ನಿಮ್ಮ ಆದಾಯ ಏನು ಬರ್ತದೆ? 3 ಮಂದಿ ಮಕ್ಕಳು, ನಾವು 4 ಮಂದಿ ಮನೆ, 3 ಮಂದಿ ಹೆಣ್ಮಕ್ಳು, ನಮಗೆ 1.5 ಲಕ್ಷ ರೂಪಾಯಿ ಪಗಾರ ಉಳಿತೇವ್ರಿ. ಎಲ್ಲ ಹೋಗ್ರಿ, ಒಂದು 10-15 ಲಕ್ಷ ರೂಪಾಯಿ ನಮ್ಗೆ ಶೆಲ್ಲಕ್ ಉಳಿತೇವ್ರಿ. ನಮ್ದೆಲ್ಲ ಕಷ್ಟ ಆಗುದು, ಇಟ್ಟೆಲ್ಲ ಮಾಡಾರ್ದಾಗ್ರಿ. ಆಳ ಯಾವಾಗ ನಮ್ ಕಡಿಮೆ ಬಿದ್ದ ಆಳ ಹಚ್ಚದೇ ಇರ್ತೀವಿ ಸರ್. ಆ ಆಳಿನ ಪಗಾರ ಕೊಟ್ಟು ಎಲ್ಲ ಮಾಡಿ ನಾವು ವರ್ಷಿಗೆ ಒಂದು 10-15 ಲಕ್ಷ ರೂಪಾಯಿ ನಾವು ಶೆಲ್ಲಕ್ ಉಳಿತೇವೆ. ಶೆಲ್ಲಕ್ಕೆ ನಿಮ್ಮ ಒಂದು ಅನುಭವದ ಪ್ರಕಾರ ಇದನ್ನ ನೀವು ಇನ್ನೂ ಹೆಚ್ಚು ಮಾಡಬಹುದು ಹೆಂಗ? ಸಾಕಷ್ಟು ಜಮೀನ್ ಅದ ನಿಮ್ ಕಡೆ ಸರ್. ನಮ್ದು ಇನ್ನೊಂದು ಸ್ವಲ್ಪ ಮಾಡ್ಬೇಕನ್ನ ಅವಶ್ಯತೆ ಮಾಡೋದ್ರಿ. ಈಗ ನಮ್ಗೆ ತಾಕತ್ ಕಮ್ಮಿ ಆಗತ್ತರಿ ಸರ್, ಇನ್ನೇನು ಇನ್ನೇರಲ್ರಿ. ಇನ್ನು ನಮ್ಮ ಮಕ್ಕಳಿಗೆ ಏನ್ ಹೇಳಿದ್ರಿ, ನೋಡಪ್ಪ ನೀವು ಮಾಡ್ಕೊಳ್ಳಿ ಮಾಡ್ಕೊರಿ, ಏನ್ ಬೇಕಾದ್ ಮಾಡ್ಕೊರಿ, ಅದು ನಮಗೆ ಇನ್ನು ಓಡಾಡು ನೀವು ತೊಗೊಂಡ್ ಅದು ಮಾಡೋ ಅಂತ ನಮ್ ಕೈಲಿ ಆಗಲ್ಲ. ಮುಂದಿನವರೇ ಮಾಡ್ಬೇಕು. ಈಗ ಆ ಮುಂದಿನವ್ರಿಗೆ ಹೇಳ್ತೇವೆ ಸರ್, ನಾವು ನೀವು ಮಾಡ್ರಿ ಈ ಪ್ರಕಾರ ದುಡಿದ್ರೆ ನಿಮ್ಗೆ ಆತವ, ದುಡಿಲಿಲ್ಲ ನೀವೊಂದು ಇಸ್ತ್ರಿ ಹಿಂಗೆ ಹಾಕೊಂಡು ತಿರುಗಾಡಿದ್ರೆ ನಿಮ್ಗೆ ಏನು ಉಳಿಯಲ್ಲ, ಈ ಟೈಪ್ ಹೇಳ್ತೀರಿ ಸರ್. ಅದ್ರ ಮೇಲಿಂದ ಹಾರಿ ನಿಮ್ಮ ಆಶೀರ್ವಾದದಿಂದ ಮಕ್ಕಳು ದುಡಿಯವರ ತುಳಿ ಮಾಡ್ಲಿಕ್ಕೆ ಅವ್ರಿಗೆ ಉಳಿಲಿಕ್ಕೆ ಅತ್ತದ್ರಿ. ಅಡ್ಡಿ ಇಲ್ಲ, ಈಗ ವಾತಾವರಣದಿಂದ ನಿಮಗೆ ಏನು ನಿಮ್ಮ ಅಂದ್ರೆ ನಿಮ್ಮ ಬೆಳೆಗಳ ಮೇಲೆ ಏನು ಪರಿಣಾಮಗಳು ಆಗ್ತವೆ? ಇಲ್ಲ ಸರ್, ವಾತಾವರಣ ಪರಿಣಾಮ ಆಗ್ತದ? ಯಾವಾಗ ಯಾವಾಗ ಸಮಸ್ಯೆ ಆಗಿದೆ ನಿಮಗೆ? ಈ ವರ್ಷ ನೋಡಿ ಸರ್ ಬಹಳ ದೊಡ್ಡ ಪರಿಣಾಮ ಐತ್ರಿ. ಕೆಲವೊಂದು ಮಂದಿ ನಮ್ದು ಜಮೀನ್ ಚಲೋ ಅವ್ರಿ ಮನೋರದು, ಆ ಜಮೀನಿಗೆ ಸರ ತೊಗರಿ ಬೆಳೆ ಎಂದೂ ಹಾಕಿಲ್ರಿ ಅವ್ರು. ಕಡ್ಲಿ ಇಂತ ದೊಡ್ಡ ದೊಡ್ಡ ಪೀಕ್ ಹಾಕ್ತಿವ್ರಿ, ದೊಡ್ಡ ದೊಡ್ಡ ಪೀಕೆ ಆಗ್ಯಾವ್ರಿ ಮಳಿ ಮೇಲೆ, ಅವ್ರೇನ್ ನೀರಾವರಿ ಇಲ್ರಿ ಸರ್. ಈ ಸಲ ಏನ್ ಮಾಡ್ಯಾರಿ, ಪ್ರತಿಯೊಬ್ರು ತೊಗರಿ ಹಾಕ್ಯಾರ ಸರ್. ತೊಗರಿ ಆಕಾರದಿಂದ ಅದು ಏನ್ ನಿಸರ್ಗ ಏನಾಯ್ತು ಅನ್ಸುದು, ಭರ್ಚಕ್ ಹೂವ ಕಾಯಿ ಇದ್ದಾಗ ಅದು ವಾತಾವರಣ ಹಂಗ ಬಿಟ್ಟು ದುರ್ಬಲಿ ಆ ಜಾಗಿನ ಮೇಲೆ ಆ ಗಿಡದ ಕಾಯಿ ಎಲ್ಲಾನೇ ಒಟ್ಟು ಎಲ್ಲ ಕತ್ತರಿಸಿ ಹೋಗ್ಬಿಟ್ಟಾರ. ರಾಶಿನಿ ಮಾಡಿಲ್ರಿ ಒಟ್ಟೊಬ್ರು. ಒಂದೊಂದು ನೂರ್ ನೂರು ಕ್ವಿಂಟಲ್ ಆಗ ಹೊಲಗಳು, ಒಂದು ಕ್ಲೋಸ್ ಆಗಿಲ್ಲ ಮತ್ತೆ ಮುಂದೆ ಅದು ಲಾಸಿಯಲ್ರಿ ಸರ್. ರೈತರು ಕಮಿತ್ ಕಮಿತಿ ಇಲ್ಲಂದ್ರೆ ಒಂದು 10 ಕಿಲೋಮೀಟರ್ ಹಿಂಗೆ 10 ಕಿಲೋಮೀಟರ್ ಹಿಂಗೆ ಅದು ಪರಿಣಾಮ ಆಗ್ಯಾದ್ರಿ ಸರ್ ನಮ್ಮಲ್ಲಿ ವಾತಾವರಣದ. ನಿಮ್ಮ ಬೆಳೆಗಳ ಮೇಲೆ ಈಗ ನಿಮ್ಮಲ್ಲಿ ಬಾಳೆ ಐತಿ, ಆಮೇಲೆ ದ್ರಾಕ್ಷಿ ಐತಿ, ಇವುಗಳ ಮೇಲೆ ಏನೇನು ಪರಿಣಾಮಗಳ? ಬಾಳಿಗೆ ನಿಂಬಿಡ್ಕ ಇವಕೇನ್ ಬಹಳ ಪರಿಣಾಮ ಇಲ್ರಿ. ದ್ರಾಕ್ಷಿಗೆ ಮಾತ್ರ ಒಂದು 40 ದಿನ ರೀ ನಿಮ್ಗೆ ಹೇಳ್ತ ಮಕ್ಕಳಿಗಿಂತ ಹೆಚ್ಚು ಜಾಕ್ ಮಾಡ್ಬೇಕ್ರಿ ಸರ್. ರಾತ್ರಿ ಅಂದ್ರೆ ರಾತ್ರಿ ಹಾಕಲಂದ್ರೆ ಹಾಕಲ್ಲ, ಔಷಧ ಹೊಡಿಬೇಕ್ರಿ ಸರ್. ಔಷಧ ಜರ್ ಹೊಡಿಲಿಲ್ರಿ ಅದು ಬೆಳಿನ ಫೇಲ್ ಆತ. ದ್ರಾಕ್ಷಿ ಒಂದಿರಿ ನಮ್ಗೆ ತ್ರಾಸ ಮಾಡೋದು. ಇವು ಏನ್ ಬಾಳಿ ಮತ್ತೆ ಇವು ನಿಂಬೆಗಳ ನಮ್ಗೆ ನಾಟ್ ಇದು ಮಾಡಿರ್ರಿ. ದ್ರಾಕ್ಷಿ ಒಳಗೆ ನೀವು ರಾಸಾಯನಿಕ ಉಪಯೋಗ ಮಾಡ್ತಾ ಇದ್ದೀರಿ? ಹೌದು ಸರ್. ಉಳಿದ ಬೆಳೆ ಒಳಗೆ ಸಾವಯವ ಉಪಯೋಗ ಮಾಡಿ. ದ್ರಾಕ್ಷಿಗೂ ಅದ ಸರ್ ಇದು ಅಂದ್ರೆ ಈ ಆಕಳ ಗೊಮ್ಮತ್ ಏನಿರ್ತಾರ್ರಿ ಅದು ಉಪಯೋಗ ಮಾಡ್ತಾ ಇದ್ದೀವಿ. ಅದು ಉಪಯೋಗ ಮಾಡ್ತೇವೆ ಸರ್. ಈಗ ಅದು ಮಾಡಿಲ್ಲಪ್ಪ ಅಂದ್ರೆ ಏನಾತರಿ, ಅವ ಒಂದೊಂದು ಕೆಲವೊಂದು ರೋಗಗಳವ್ರಿ, ಅದು ಹಾಡಿದ್ರೆ ಅದು ಪರಿಣಾಮ ಆಗ್ತಿರ್ಲಿಲ್ಲ ಆಗಲ್ರಿ. ಬೆಕ್ಕಂತ ತುಟ್ಟಿ ಔಷಧ ತಂದು ಹೊಡೆದ್ರೆ ಅದು ಕ್ಲಿಯರ್ ಆಗಲ್ರಿ ಸರ್. ಹಿಂಗ್ರೆ ಗೋಮೂತ್ರದಿಂದ ನಿಮಗೆ ಬಹಳ ಅನುಕೂಲ? ಗೋಮೂತ್ರ ದೊಡ್ಡ ಮಹತ್ವ ಅದ್ರಿ ಸರ್. ಮತ್ ಸಂಪೂರ್ಣವಾಗಿ ದ್ರಾಕ್ಷಿಯನ್ನ ಸಾವಯವ ಪದ್ಧತಿ ಒಳಗೆ ಬೆಳಿಬೇಕು? ಸಾವಯವ ಪದ್ಧತಿ ಒಳಗೆ ಬೆಳೆದ್ರೆ ಸರ್ ನಮ್ಗೆ ರೇಟ್ ಬಹಳ ಯೋಗ್ಯ ಇದ್ರಿ. ಕೆಲವೊಂದು ಇದು ಖೂನ್ ಇಲ್ದ ಬಿಟ್ಟು ಏನ್ ಮಾಡಿದ್ರೆ ಅವತ್ತೊಂದು ವಾತಾವರಣದಿಂದ ನಮ್ಗೆ ಚಲೋ ಅನ್ಸಕ್ಕೆ ಕೆಲವೊಂದು ಅದು ರೇಟ್ ಕಳಿಸಿರ್ತಾರೆ. ಸಾವಯವ ಬೀಜಾರು ಮಾಡಿದ್ರಿ ಸರ್ ನಮ್ಮ ಮಾಲಿಕ ಬೆಲೆ ಬೇರೆ ಆಗ್ತದೆ, ಬೆಲೆ ಬೇರೆ ಆಗ್ತದೆ, ನಿಮ್ಗೆ ಚಲೋ ಬೆಲೆ ಬರ್ತದೆ, ಚಲೋ ಬೆಲೆ ಬರ್ತದೆ. ಅದನ್ನ ಈಗ ಮತ್ತೆ ಮಾಡ್ಬೇಕಂತ ಅನಿಸ್ತದ? ಹೆಂಗ ಮಾಡ್ತಾರೆ ಸರ್? ಈಗ ಮಕ್ಕಳು ಮಾಡ್ಬೇಕನ್ನೋದು ಅದೇ ವಿಚಾರ ರೀ ಅವ್ರದ್ದು. ಈ ಸಾವಯವಕ್ಕೆ ಮಾಡ್ಬೇಕು, ಇದು ಏನು ಸರ್ಕಾರಿ ಗೊಬ್ಬರ ಪ್ರಸಾದ ಒಟ್ಟು ಬಂದ್ ಮಾಡ್ಬೇಕನ್ನೋದು ಅವ್ರ ತಲೆ ಆಗದ್ರಿ. ಅಡ್ಡಿಲ್ಲ, ಸಾಕಷ್ಟು ತಮ್ಮ ಅನುಭವಗಳನ್ನ ಎಲ್ಲ ನಿಮ್ಮ ಮನೆ ಮಂದಿಗೆಲ್ಲ ತಿಳಿಸಿಕೊಟ್ಟು ಸಾವಯವ ಕೃಷಿ ಯಾವ ರೀತಿ ನಮಗೆ ಅನುಕೂಲ ಆಗ್ತಾ ಇದೆ ಮತ್ತ ಗ್ರಾಹಕರಿಗೂ ಕೂಡ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ತಾವು ಹೇಳಿದ್ರಿ. ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9503535550. ಆತ್ಮೀಯ ಅಭಿಮನ್ಯು ಶ್ರೀರಾಮ್ ಅವರು ಹೇಳದಂತ ನಂಬರ್ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9035365550 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಕೇಳಬಹುದು. ಒಳ್ಳೇದು ಅಭಿಮನ್ಯು ಸುಧಾಂ ಶ್ರೀರಾಮ್ ಅವರೇ, ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಕಳೆದ 40-45 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ. ಮೊದಲಿನ ಕೃಷಿ ಆಮೇಲೆ ಈಗಿನ ಕೃಷಿ ಬಹಳಷ್ಟು ಬದಲಾವಣೆ ಆಗಿದೆ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ, ಅದು ಸಹಜ ಕೂಡ ಹೌದು. ವಿಶೇಷವಾಗಿ ಏನು ಹಳೆ ಬೀಜಗಳಿದ್ದು ಬಹಳ ಸಶಕ್ತವಾದಂತಹ ಒಂದು ಬೀಜಗಳು, ಅವುಗಳನ್ನ ಮತ್ತೆ ಹುಡುಕಿ ಪುನರುಜ್ಜೀವನಗೊಳಿಸುವಲ್ಲಿ ನೀವು ಕೂಡ ಆಸಕ್ತಿ ವಹಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಬಹಳ ಸಂತೋಷದ ವಿಚಾರ ಅದು. ಅಂತಹ ಬೆಳೆಗಳು ಮತ್ತೆ ನಮಗೆ ಸಿಕ್ಕು ಅಂತಂದ್ರ ಒಳ್ಳೆಯ ಆಹಾರವನ್ನು ಬೆಳೆಯುವುದಕ್ಕ ನಮ್ಮ ರೈತರಿಗೆ ಸಾಧ್ಯ ಆಗ್ತದ. ಆಮೇಲೆ ತಾವು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ವಿಶೇಷವಾಗಿ ಸಾವಯವ ಕೃಷಿ ಪದ್ಧತಿ ಒಳಗ ಇದೇನೇನು ಬೆಳೀತಾ ಇದ್ದೀರಿ, ಅದರಿಂದ ತಮಗ ಅನುಕೂಲ ಆಗಿದೆ ಮತ್ತ ತಮ್ಮ ಖರ್ಚು ಹೆಚ್ಚು ಕಡಿಮೆ ಶೂನ್ಯಕ್ಕೆ ಬಂದು ತಲುಪಿದೆ ಅನ್ನುವಂತಹ ಸಂತೋಷದಾಯಕವಾದಂತಹ ಒಂದು ಮಾತನ್ನ ಹೇಳಿದ್ದೀರಿ. ಬಹುಶಃ ನಮ್ಮ ರೈತರೆಲ್ಲರೂ ಇದನ್ನ ಅನುಸರಿಸಿ ಖರ್ಚು ಸಂಪೂರ್ಣವಾಗಿ ಶೂನ್ಯ ಮಾಡಿದ್ರಪ್ಪ ಅಂತಂದ್ರ ಏನ್ ಗಳಿಸ್ತಾರ ಅವರು ಅದೆಲ್ಲ ಲಾಭನೇ ಅಂತ ಹೇಳಿ ಹೇಳಬಹುದು. ಸುಸ್ಥಿರವಾದಂತಹ ಒಂದು ಕೃಷಿಗೆ ಸಾವಯವ ಪದ್ಧತಿಗಳು ಯಾವ ರೀತಿ ಅನುಕೂಲ ಆಗ್ತಾವ ಅನ್ನುವಂತಹ ಪಾಠ ತಾವು ಇಲ್ಲಿ ತನಕ ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ರಾಮನಗರ ಗ್ರಾಮದ ಹಿರಿಯ ರೈತರಾದ ಅಭಿಮನ್ಯು ಸುಧಾಮ ಶ್ರೀರಾಮ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಮೂಡಿಬರಲಿದೆ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರ, 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗ ಎರೆಹುಳು ಗೊಬ್ಬರದ ರೀತಿಯೊಳಗ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲು ಗೊಬ್ಬರವಾಗಿ ಎಡೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆಯ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1-1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಿಮಾಸ್ತ್ರವನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ಗಮನಿಸಬೇಕು. ಬೇಕಾಗುವಂತಹ ಸಾಮಗ್ರಿಗಳು ಅಂತಂದ್ರ ದೇಸಿ ಆಕಳ ತಾಜಾ ಸಗಣಿ 2 ಕೆಜಿಯಷ್ಟು, ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಬೇವಿನ ಎಲೆ 10 ಕೆಜಿಯಷ್ಟು, ನೀರು 200 ಲೀಟರ್ನಷ್ಟು, ಮತ್ತ ಸಿಮೆಂಟ್ ತೊಟ್ಟಿ ಇರಬಹುದು ಅಥವಾ ಪ್ಲಾಸ್ಟಿಕ್ ಡ್ರಮ್ ಇರಬಹುದು, 200 ಲೀಟರ್ ಹಿಡಿಸುವಂತಹದ್ದು ಇರಬೇಕು. 200 ಲೀಟರ್ ನೀರು, 2 ಕೆಜಿಯಷ್ಟು ಆಕಳ ಸಗಣಿ, 10 ಲೀಟರ್ನಷ್ಟು ದೇಶಿ ಆಕಳ ಗಂಜಳ, 10 ಕೆಜಿಯಷ್ಟು ಬೇವಿನ ಎಲೆಯನ್ನ ಚಟ್ನಿ ಮಾಡಿ ಬೆರೆಸಿ 3 ದಿವಸ ತನಕ ನೆರಳಿನೊಳಗ ಇಡಬೇಕು. ಪ್ರತಿ ದಿವಸ 3 ಸಲ ಕಟ್ಟಿಗೆಯಿಂದ ಚಲೋತ್ನಗೆ ಕಲಸ್ತಾ ಇರಬೇಕು. 3 ದಿವಸಗಳ ನಂತರ ನೀಮಾಸ್ತ್ರ ಸಿದ್ಧ ಆಗಿರುತ್ತದೆ. ಆ ನಂತರ ಬಟ್ಟೆಯಿಂದ ಸೋಸಿ ಸಿದ್ಧಗೊಂಡಂತಹ ನೀಮಾಸ್ತ್ರವನ್ನ 6 ತಿಂಗಳ ತನಕ ಸಂಗ್ರಹಿಸಿ ಬಳಸಬಹುದು. ನೀಮಾಸ್ತ್ರವನ್ನ ಗಮನಿಸಬೇಕು, ನೀರು ಬೆರೆಸದೆ 1 ಎಕರೆಗೆ ಸಿಂಪರಣೆ ಮಾಡಬೇಕು. ನೀಮಾಸ್ತ್ರ ಕೀಟನಾಶಕ ಆಗಿರುವಂಗ ಶಿಲೀಂಧ್ರ ನಾಶಕ ಕೂಡ ಆಗದ. ಇಡೀ ನೀಮಾಸ್ತ್ರವನ್ನ ನೀರು ಬೆರೆಸದೆ 1 ಎಕರೆಗೆ ಸಿಂಪರಣೆ ಮಾಡಬೇಕು. ಎಲ್ಲ ರಸ ಹೀರುವ ಕೀಟಗಳಿಗೆ ಇದು ಉಪಯೋಗಕ್ಕೆ ಬರ್ತದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಈಗ ಕೇಳಿ ಹನುಮಂತಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಗುರವೇನ ಭಜಿಸೋ ಮನದಲ್ಲೇ, ಗುರವೇನ ಭಜಿಸೋ ಮನದಲ್ಲೇ, ಗುರವೇನ ಭಜಿಸೋ ಮನದಲ್ಲೇ, ಗುರವೇನ ಮರೆತು ನೀರತಿದವಲ್ಲೇ, ಕಮಲವನೇಟು ಎರಡು ಬಾಣಿಗೆ ಕಮಲವನೇಟು ಸೌವಾ ತಂಗೆ ಹಾಲ ಕಾಸೇ